ಬಿ ಪಿಯ ಫುಲ್ ಫಾರ್ಮ್ ತಾವು ಕೇಳಿದ್ರೆ ಅದು ಬ್ಲಡ್ ಪ್ರೆಷರ್ ಅಥವಾ ರಕ್ತದ ಒತ್ತಡ. ಸೊ ರಕ್ತದ ಒತ್ತಡ ಪ್ರತಿಯೊಬ್ಬರಿಗೆ ಇರಲೇಬೇಕು. ರಕ್ತದ ಒತ್ತಡ ಯಾವತ್ತು ಖಾಲಿ ಆಗ್ತದೋ ಅವತ್ತು ಮನುಷ್ಯ ಕೂಡ ಇಲ್ಲ. ಆದರೆ ಅಧಿಕ ರಕ್ತದ ಒತ್ತಡ ಇರಬಾರ್ದು. ಅಧಿಕ ರಕ್ತದ ಒತ್ತಡ ಅಂತ ಹೇಳಿದ್ರೆ ಒಂದು ಪ್ರತಿಯೊಂದು ವ್ಯಕ್ತಿಗೂ ಒಂದು ಇಷ್ಟೇ ರಕ್ತದ ಒತ್ತಡ ಇರಬೇಕು ಅಂತ ಅವನ ವಯಸ್ಸಿಗೆ ಅನುಗುಣವಾಗಿ ನಾವು ಈ ವೈದ್ಯಕೀಯ ನೆಲೆಯಲ್ಲಿ ನಿಗದಿಪಡಿಸಲಾಗ್ತದೆ. ಅದೀಗ ಮಗುವಿಗೆ ಒಂದು ಬೇರೆ ಇರ್ತದೆ, ಒಂದು ದೊಡ್ಡವರಿಗೆ ಬೇರೆ ಇರ್ತದೆ, ಮುದಿ ವಯಸ್ಸಲ್ಲಿ ಬೇರೆ ಇರ್ತದೆ. ಅದಕ್ಕೂ ಮೀರಿದ ಒತ್ತಡ ಬಂದರೆ ಅದನ್ನು ಅಧಿಕ ರಕ್ತದ ಒತ್ತಡ. ಒಂದು ಸುಮಾರಾಗಿ ಈಗ 120 ನಮ್ಮ ಹೃದಯ ಸಂಕುಚಿತಗೊಳ್ಳುವಾಗ, ಆದರೆ ಹೃದಯ ವಿಕಸನಗೊಳ್ಳುವಾಗ 80, ಅಂದರೆ ಹೃದಯ ಕಾಂಟ್ರಾಕ್ಷನ್ ಅಥವಾ ಗಟ್ಟಿಯಾಗುವಾಗ ಒಂದು, ವಿಕಸನ ಆಗುವಾಗ ಒಂದು ಬಿ ಪಿ ಬರ್ತದೆ. ವಿಕಸನ ಆಗುವಾಗ ಏನಾಗ್ತದೆ ಅಂತ ಹೇಳಿದ್ರೆ ಹಾರ್ಟ್ ರಿಲ್ಯಾಕ್ಸ್ ಆಗ್ತದೆ, ಹೃದಯ ದೊಡ್ಡದಾಗ್ತದೆ. ಸೊ ರಕ್ತಗಳೆಲ್ಲ ಅಲ್ಲಿ ಹೋಗಿ ಸೇರ್ತದೆ. ಸೊ ಆಗ ಒಂದು ರೀತಿಯ ಒತ್ತಡ ಬರ್ತದೆ, ಆಗ ಅದು ಕಮ್ಮಿ ಇರ್ತದೆ, 80 ಬರ್ಬೋದು. ಮತ್ತೆ ಅದು ರಕ್ತವನ್ನು ಹೊರದುಡ್ಲಿಕ್ಕೆ ನಮ್ಮ ಈ ಹೃದಯ ಮತ್ತೆ ಸಂಕುಚಿತಗೊಳ್ತದೆ. ಆಗ ರಕ್ತ ಒಂದೇ ಸಮನೆ ಪಂಪಿನಿಂದ ನೀರು ಹೋದಾಗೆ ಬರ್ತದೆ. ರಕ್ತ ಎಲ್ಲ ರಕ್ತನಾಳಲ್ಲಿ ಪ್ರವೇಶಿಸುವಾಗ ಒಂದು ಒತ್ತಡ ಉತ್ಪತ್ತಿ ಆಗ್ತದೆ. ಸೊ ಅದನ್ನು 120 ಸಿಸ್ಟಾಲಿಕ್ ಪ್ರೆಷರ್ ಅಂತ ಹೇಳ್ತೇವೆ. ಸೊ ಎರಡು ರೀತಿಯ ಪ್ರೆಷರ್, ಒಂದು ಸಿಸ್ಟಾಲಿಕ್, ಒಂದು ಡಯಾಸ್ಟಾಲಿಕ್. ಸೊ ಒಂದು 120 ಇದ್ರೆ ಇನ್ನೊಂದು 80 ಇರುತ್ತೆ. ಅದನ್ನೇ ಸುಲಭವಾಗಿ 120/80 ಅಥವಾ /80 ಅಂತ ಬರೀತೇವೆ. ಅದು ಸರಿ. ಈಗ ರಕ್ತದೊತ್ತಡ ಮತ್ತೆ ಈ ಹೃದಯದ ಬಡಿತಕ್ಕೆ ಏನಾದರೂ ಸಂಬಂಧ ಉಂಟಾ? ಹೃದಯದ ಬಡಿತ ಬೇರೆ, ಹೃದಯದ ಬಡಿತದ ಏನಾದ್ರ ಶಕ್ತಿ ಇದೆ ಅದರ ಮೇಲೆ ಅಧಿಕ ರಕ್ತದೊತ್ತಡದ ವಿಷಯ ಬರ್ತದೆ. ಒತ್ತಡದ ಸಂಖ್ಯೆಗೂ ಅಧಿಕ ರಕ್ತದೊತ್ತಡಕ್ಕೂ ಒಂದು ರೀತಿಯ ಸಂಬಂಧ ಇದೆ, ಅದರ ದೊಡ್ಡ ಮಟ್ಟಿನ ಸಂಬಂಧ. ಇಲ್ಲಿ ನಾವು ಮೊದಲಿಗೆ ನೋಡಬೇಕಾದ್ದು ನಮ್ಮ ಹೃದಯ ಎಷ್ಟು ಜೋರಾಗಿ ಸಂಕುಚಿತಗೊಳ್ತಾ ಇದೆ. ಯಾಕೆ ಸಂಕುಚಿತ ಜೋರಾಗಿ ಗೊಳ್ತದೆ ಅಂತ ಹೇಳಿದ್ರೆ, ಈಗ ನಾವು ಒಂದು ಪಂಪಿನಿಂದ ನೀರು ಪೈಪಲ್ಲಿ ಹೋಗ್ಬೇಕಾದ್ರೆ ಪೈಪ್ ಕ್ಲೀನ್ ಇರಬೇಕು, ಅಥವಾ ಪೈಪಲ್ಲಿ ಎಲ್ಲಿ ಕೂಡ ಹಾವಸ ಹಿಡಿಯಬಾರ್ದು. ಸೊ ಪಾಮಾಜಿ ಹಿಡಿಯದಿದ್ರೆ ಆಗ ಪೈಪಲ್ಲಿ ನೀರು ಸುಲಭವಾಗಿ ಹೋಗ್ತದೆ. ಮತ್ತೆ ಕೆಲವು ಸಲ ಈಗದ್ದು ನಿಮ್ಗೆ ಕೆಲವೊಂದು ರಬ್ಬರ್ ಪೈಪ್ ನೋಡಿರ್ಬೋದು, ತುಂಬಾ ಜೋರಲ್ಲಿ ನೀರು ಬಂದ್ರೆ ಒಂದ್ ಸ್ವಲ್ಪ ಪೈಪ್ ದೊಡ್ಡದಾಗ್ತದೆ, ಸೊ ನೀರು ಹೋಗ್ಲಿಕ್ಕೆ ಬಿಡ್ತದೆ. ಕೆಲವೊಂದು ಜನರಲ್ಲಿ ಈ ರಕ್ತನಾಳ ಗಟ್ಟಿ ಕಟ್ತದೆ, ಅಥವಾ ಅದರ ಒಳಗೆ ಏನಾದರೂ ಸಿಕ್ಕಿಕೊಳ್ತದೆ, ಅಂದರೆ ನಮ್ಮ ಕೊಬ್ಬಿನ ಅಂಶ ಇರ್ಬೋದು ಅಂಥದ್ದೆಲ್ಲ ಸಿಕ್ಕಿಕೊಳ್ತದೆ. ಆಗ ಏನಾಗ್ತದೆ, ರಕ್ತದ ನಾಳದ ಒಳಗಿನ ವ್ಯಾಸ ಕಮ್ಮಿ ಆಗ್ತದೆ, ಅಥವಾ ಅದರಲ್ಲಿ ಹೋಗುವ ಜಾಗ ಕಮ್ಮಿ ಆಗ್ತದೆ. ಆಗ ಈ ಹಾರ್ಟಿಗೆ ಅಥವಾ ಹೃದಯಕ್ಕೆ ರಕ್ತವನ್ನು ಅದರ ಮೂಲಕ ಕಳಿಸಲಿಕ್ಕೆ ಕಷ್ಟ ಆಗ್ತದೆ. ಸೊ ಅದು ಜೋರಾಗಿ ಸಂಕುಚಿತಗೊಳ್ಬೇಕಾಗ್ತದೆ. ಸೊ ಆಗ ಹೃದಯಕ್ಕೂ ತೊಂದರೆ ಬರ್ತದೆ, ಒತ್ತಡ ಕೂಡ ಜಾಸ್ತಿ ಆಗ್ತದೆ. ಸೊ ಅದನ್ನು ಅಧಿಕ ರಕ್ತದ ಒತ್ತಡ ಅಂತ ಹೇಳ್ತೇವೆ. ಈಗ ಅಧಿಕ ಅಂತ ಹೇಳಿದಾಗೆ ಕಡಿಮೆ ಇರ್ತದೆ? ಕಡಿಮೆ ಕೂಡ ಖಂಡಿತ ಇರ್ತದೆ. ಬ್ಲಡ್ ಪ್ರೆಷರ್ ಅಂತ ಹೇಳುದು ಬಿ ಪಿ, ಬಿ ಪಿ ಇದು ಶಾರ್ಟ್ ಫಾರ್ಮ್ ಬ್ಲಡ್ ಪ್ರೆಷರ್, ರಕ್ತದ ಒತ್ತಡ. ರಕ್ತದ ಒತ್ತಡ ತೀರಾ ಕಮ್ಮಿ ಆದ್ರೆ ಆಗ ನಮ್ಮ ಅಂಗಾಂಗಗಳಿಗೆ ರಕ್ತ ತಲುಪುವುದಿಲ್ಲ. ಈಗ ನಮ್ಮ ಪಿತ್ತಜನಕಾಂಗ ಇರ್ತದೆ, ಅಥವಾ ನಮ್ಮ ಪಿತ್ತಜನಕ ಲಿವರ್ ಇರ್ತದೆ, ಕಿಡ್ನಿ, ಅದೇ ರೀತಿ ನಮ್ಮ ಶ್ವಾಸಕೋಶ ಅಥವಾ ಲಂಗ್ಸ್ ಇದೆ. ನಮ್ಮ ಅತೀ ಮುಖ್ಯವಾಗಿ ಇದನ್ನೆಲ್ಲ ನಿಯಂತ್ರಿಸುವಂತ ನಮ್ಮ ಮೆದುಳು ಇರ್ತದೆ. ಇವುಗಳಿಗೆಲ್ಲ ಆಮ್ಲಜನಕ ಬೇಕು, ಅದೇ ರೀತಿ ಬೇರೆ ಬೇರೆ ಪೋಷಕಾಂಶ ಬೇಕು. ಅದಂದ್ರೆ ಪೋಷಕಾಂಶ ಅಂದ್ರೆ ಶಕ್ತಿ ಬೇಕು. ಸೊ ಅದು ಬರುವುದು ರಕ್ತದ ಮೂಲಕ. ಇಲ್ಲಿ ವಾಹನ ಏನಿದೆ, ಕಳಿಸಿಕೊಡುವುದು ರಕ್ತ, ಎಲ್ಲ ಬೇಕಾದ ವಸ್ತುಗಳನ್ನು, ಆಮ್ಲಜನಕ ಇರ್ಬೋದು, ಸಕ್ಕರೆ ಇರ್ಬೋದು, ಎಲ್ಲವನ್ನು ಕಳಿಸಿಕೊಡುವುದು ಈ ರಕ್ತ. ಸೊ ರಕ್ತವನ್ನು ಅಲ್ಲಿಗೆ ಕಳಿಸಿಕೊಡುವಂತ ವ್ಯವಸ್ಥೆ ಇರುವುದು ಹೃದಯದಲ್ಲಿ. ಸೊ ಹೃದಯ ಸಂಕುಚಿತಗೊಳ್ಳುವಾಗ ರಕ್ತ ಹರಿದು ಈ ಬೇರೆ ಬೇರೆ ನಮ್ಮ ಮೆದುಳಿಗಿರ್ಬೋದು, ಶ್ವಾಸಕೋಶಕ್ಕಿರ್ಬೋದು, ನಮ್ಮ ಲಿವರಿಗಿರ್ಬೋದು, ಕಿಡ್ನಿಗಾಗಿರ್ಬೋದು ಹೋಗ್ತದೆ. ಅಲ್ಲಿ ಹೋಗಿ ಅದು ಅದಕ್ಕೆ ಬೇಕಾದ ಅಂಗಾಂಗಗಳು ಬದುಕಿ ಉಳಿಬೇಕಾದ ವ್ಯವಸ್ಥೆಯನ್ನು ಕೊಡ್ತದೆ. ಅದೇ ರೀತಿ ಬೇರೆ ಕೆಲವು ಕೆಲಸವನ್ನು ಮಾಡ್ತದೆ. ಈಗ ನಮ್ಮ ತಿಂದಂಥ ಕೆಲವೊಂದು ಗಲೀಜು ವಸ್ತುಗಳಿದ್ರೆ ಅದನ್ನು ಕ್ಲೀನ್ ಮಾಡಲಿಕ್ಕೆ ಲಿವರಿಗೆ ತಗೊಂಡು ಹೋಗ್ತದೆ, ಅದನ್ನು ಶುದ್ಧೀಕರಿಸಲಿಕ್ಕೆ, ಅಥವಾ ನಮ್ಮ ಕಿಡ್ನಿಗೆ ತಗೊಂಡು ಹೋಗ್ತದೆ. ಸೊ ಎಲ್ಲ ಕಡೆ ರಕ್ತ ಹೋಗಬೇಕು. ಸೊ ಹೋಗಬೇಕಾದ್ರೆ ಪೈಪ್ ಕ್ಲೀನ್ ಇರಬೇಕು, ಅಂದರೆ ರಕ್ತ ನಾಳಕ್ಕೆ ಕ್ಲೀನ್ ಇರಬೇಕು. ಮತ್ತು ಇದನ್ನೆಲ್ಲ ಕಳಿಸ್ಲಿಕ್ಕೆ ಬೇಕಾದ ಒತ್ತಡ ಉಂಟು ಮಾಡುವಂಥ ಹೃದಯ ಏನಿದೆ ಅದು ಕೂಡ ಚೆನ್ನಾಗಿರ್ಬೇಕು. ಸೊ ಎಲ್ಲ ವ್ಯವಸ್ಥೆ ಚೆನ್ನಾಗಿದ್ರೆ, ಅಂದರೆ ಹೋಗುವಂಥ ಪೈಪ್ ಕೂಡ ಸರಿ ಇರಬೇಕು, ರಕ್ತ ನಾಳ ಕೂಡ ಸರಿ ಇರಬೇಕು, ಅದಕ್ಕೆ ರಕ್ತವನ್ನು ದೂಡಿ ಕೊಡುವಂಥ ಹೃದಯ ಕೂಡ ಗಟ್ಟಿ ಇರಬೇಕು, ಅಂದರೆ ಸರಿ ಇರಬೇಕು ಸರಿಯಾಗಿ. ನಮ್ಮಲ್ಲಿ ರೆಸ್ಟ್ ಇಲ್ಲದೆ ಕೆಲಸ ಮಾಡುವಂಥ ಒಂದು ದೊಡ್ಡ ಅಂಗ ಅಂತ ಹೇಳಿದರೆ ಹೃದಯ. ಅದು ಹುಟ್ಟಿದ ದಿವಸ ಶುರು ಮಾಡ್ತದೆ, ಸಾಯುವ ದಿವಸ ನಿಲ್ಲಿಸ್ತದೆ. ಉಳಿದ ಅಂಗಗಳು ಸ್ವಲ್ಪ ಒಂದು ಸ್ವಲ್ಪ ಕಮ್ಮಿ ಕೆಲಸ ಮಾಡೋದು, ಸ್ವಲ್ಪ ಆರಾಮ ಮಾಡೋದೆಲ್ಲ ಮಾಡಬಹುದು ತಕ್ಕ ಮಟ್ಟಿಗೆ, ಬಟ್ ಹೃದಯಕ್ಕೆ ಅಂತ ವ್ಯವಸ್ಥೆ ಇಲ್ಲ. ಆದ ಕಾರಣ ನಮ್ಮ ರಕ್ತದ ಒತ್ತಡ ಮತ್ತು ಹೃದಯದ ಆರೋಗ್ಯ ತುಂಬ ಹತ್ತಿರ ಹತ್ತಿರ. ಈಗ ಈ ಬಿ ಪಿ, ಈಗ ನೀವು ಹೇಳಿದ್ರಿ 120/80 ಎಂಬಂಥದ್ದು, ಇದು ಸಾಮಾನ್ಯವಾಗಿ ಎಲ್ಲ ಸಮಯದಲ್ಲೂ ಎಲ್ಲರಿಗೂ ಚೆನ್ನಾಗಿರ್ತದ ಹೀಗೆ ಇರ್ತದ? ಇಲ್ಲ ಇಲ್ಲ, ಈಗ ನಾನು ನಿಮ್ಮಲ್ಲಿ ಬಂದು ಮಾತಾಡುವ ನನಗೇನೋ ಒಂದು ಸ್ವಲ್ಪ ಉದ್ವೇಗ ಇರ್ತದೆ, ನನಗೆ ಹೆದರಿಕೆ ಇರ್ಬೋದು ಅಥವಾ ಸ್ಟೇಜ್ ಫಿಯರ್ ಇರ್ಬೋದು. ಆಗ ಹೃದಯ ಜೋರಾಗಿ ಕೆಲಸ ಮಾಡೋದು, ತುಂಬ ಜಾಸ್ತಿ ರಕ್ತವನ್ನು ದೂಡ್ತದೆ ಮೆದುಳಿಗೆ, ಬೇಗ ಬೇಗ ಮಾತಾಡಲಿಕ್ಕೆ ಬೇಕಾದ ವ್ಯವಸ್ಥೆ ಬೇಕಾಗ್ತದೆ. ಸೊ ಅಂಥ ಸಮಯದಲ್ಲಿ ಒಂದಷ್ಟು ಒತ್ತಡ ಜಾಸ್ತಿ ಆಗ್ಬೋದು. ನಾವು ಮನೆಯಲ್ಲಿ ಆರಾಮವಾಗಿ ಟಿ ವಿ ನೋಡ್ತಾ ಏನೋ ಯಾವುದೋ ತಮಾಷೆ ವಿಷಯ ನೋಡ್ತಾ ಇದ್ದೀವಿ, ಮನಸ್ಸಿಗೂ ಉಲ್ಲಾಸ ಇದೆ, ಹೃದಯಕ್ಕೂ ದೇಹಕ್ಕೂ ಉಲ್ಲಾಸ ಇದೆ, ಎಲ್ಲವೂ ಶಾಂತಿ ಸ್ಥಿತಿಯಲ್ಲಿದೆ, ರಕ್ತದೊತ್ತಡ ಕಮ್ಮಿ ಆಗ್ಬೋದು. ನಿದ್ದೆ ಮಾಡ್ತಾ ಇದ್ದೀರಿ, ರಕ್ತದೊತ್ತಡ ಕಮ್ಮಿ ಆಗ್ಬೋದು. ಸೊ 120/80 ದಿನದ 24 ಗಂಟೆ ಇರಬೇಕು ಅಂತ ಇಲ್ಲ, ಅದು ಹೆಚ್ಚು ಕಮ್ಮಿ ಆಗತ್ತೆ. ಆದರೆ ತುಂಬ ಹೆಚ್ಚು ಆಗಬಾರ್ದು, ತುಂಬ ಕಮ್ಮಿನೂ ಆಗಬಾರ್ದು. ಈಗ 120/80 ಇದ್ದದ್ದು ತುಂಬ ನೀವು ವಿಶ್ರಾಂತಿ ತಗೊಂಡ್ರೆ, ಈಗ ಕೆಲವೊಂದಷ್ಟು ವಿಶೇಷವಾದ ಮಾನಸಿಕ ಸ್ಥಿತಿಯಲ್ಲಿ ಅಂದರೆ ಉಲ್ಲಾಸಭರಿತವಾಗಿ ಆರಾಮ ಮಾಡಿದರೆ 110/80 ಆಗ್ಬೋದು, ಅಥವಾ ಅದಕ್ಕಿಂತಲೂ 95-65 ಆಗ್ಬೋದು ಕೆಲವರಿಗೆ, ಆದರೂ ತೊಂದರೆ ಇಲ್ಲ. ಅದೇ ರೀತಿ ನೀವು ತುಂಬ ಒಂದು ಯಾರಾದರೂ ಶತ್ರುಗಳು ಬಂದರೆ ಅಥವಾ ಏನೋ ನಮಗೆ ತುಂಬ ಉದ್ವೇಗದ ಪರಿಸ್ಥಿತಿ ಉಂಟಾಗುವಾಗ ಇದು 80/130/90 ಕೂಡ ಆಗ್ಬೋದು, ಅಥವಾ 135/95 ಆಗ್ಬೋದು, ಆಗಲೂ ತೊಂದರೆ ಇಲ್ಲ. ತುಂಬ ಓಡುವಾಗ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು, ಶ್ರಮದಾಯಕವಾದ ಕೆಲಸ ಮಾಡುವಾಗ ಜಾಸ್ತಿ ಆಗ್ಬೋದು. ಸೊ ಇದೆಲ್ಲ ತೊಂದರೆ ಇಲ್ಲ. ಆದರೆ ವಿಶೇಷವಾಗಿ ಜಾಸ್ತಿ ಆಯಿತು ಅಂದರೆ 120/80 / 160/110 ಆಯಿತು, ಅದು ಒಳ್ಳೆಯದಲ್ಲ, ಅದು ಅಧಿಕ ರಕ್ತದ ಒತ್ತಡ. ಅದೇ ರೀತಿ ದಿನವಿಡೀ ಒಂದು ಬೇಸ್ ಲೈನಿಂದ ಅಂದರೆ ಈಗ 130/100 ಒಬ್ಬನ ಒತ್ತಡ ಇದೆ ಅಂತ ಹೇಳಿದರೆ ಅದು ಖಂಡಿತವಾಗಿ ಅಧಿಕ ರಕ್ತ. ಈಗ ಈ ಅಧಿಕ ರಕ್ತದ ಅಧಿಕ ರಕ್ತದ ಒತ್ತಡವನ್ನು ನಾವು ತಿಳಿಯುವುದು ಹೇಗೆ? ನೋಡಿ, ಇವತ್ತು ಸರ್ಕಾರ ಇಷ್ಟೊಂದು ಒಳ್ಳೆಯ ವ್ಯವಸ್ಥೆ ಮಾಡಿಕೊಟ್ಟಿದೆ ಅಂದರೆ ನಮ್ಮ ಎಲ್ಲ ಕಳೆದ ಒಂದು 5-10 ವರ್ಷದಿಂದ ಅಸಾಂಕ್ರಾಮಿಕ ರೋಗಗಳ ಪತ್ತೆ ಕಾರ್ಯ ಆಗ್ತಾ ಇದೆ. ಅಸಾಂಕ್ರಾಮಿಕ ರೋಗಗಳು ಅತಿ ಮುಖ್ಯವಾದ್ದು ಅಧಿಕ ರಕ್ತದೊತ್ತಡ, ಅತಿ ಮುಖ್ಯವಾದ್ದು. ಸೊ ಅದಕ್ಕೋಸ್ಕರ ನಿಮ್ಮ ಮನೆಯ ಪಕ್ಕದಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಸಂಬಂಧಪಟ್ಟಂಥ ಉಪಕೇಂದ್ರ ಅಂತ ಇರ್ತದೆ, ಅಥವಾ ನಾವು ಆಯುಷ್ಮಾನ್ ಆರೋಗ್ಯ ಮಂದಿರ ಅಂತ ಹೇಳ್ತೇವೆ, ಆಯುಷ್ಮಾನ್ ಆರೋಗ್ಯ ಮಂದಿರ. ಅಲ್ಲಿ ಒಬ್ಬರು ನುರಿತ ಸ್ಟಾಫ್ ನರ್ಸ್ ಇರ್ತಾರೆ ಅಥವಾ ನುರಿತ ಶುಶ್ರೂಷಕಿ ಇರ್ತಾರೆ, ಅವರು ಇದರಲ್ಲಿ ವಿಶೇಷ ತರಬೇತಿ ಅವರಿಗೆ ನೀಡಲಾಗ್ತದೆ 6 ತಿಂಗಳ ಕಾಲ ಈ ಅಸಾಂಕ್ರಾಮಿಕ ಕಾಯಿಲೆಗಳ ಬಗ್ಗೆ. ಸೊ ಅವರಲ್ಲಿ ನೀವು ವರ್ಷಕ್ಕೆ 2 ಸಲ ಕಡ್ಡಾಯವಾಗಿ ಅಥವಾ ಅಲ್ಲೇ ಹತ್ತಿರದಲ್ಲಿ ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ವೈದ್ಯರಿದ್ದರೆ ಅವರು ಇರ್ತಾರೆ. ಯಾಕೆ ನಾವು ಇಲ್ಲಿ ಹೋಗಿ ಅಂತ ಹೇಳಿದರೆ ಇಲ್ಲಿ ಉಚಿತ, ಇಲ್ಲಿ ಖರ್ಚಿಲ್ಲ, ದುಡ್ಡಿಲ್ಲ. ಅಥವಾ ನಿಮ್ಮ ಊರಿಗೆ ಅಥವಾ ನಿಮ್ಮ ಯಾವತ್ತೂ ನೋಡುವಂಥ ನಿಮ್ಮ ಫ್ಯಾಮಿಲಿ ಫಿಸಿಷಿಯನ್ ಅಂತ ಹೇಳ್ತೇವೆ ಅಥವಾ ನಿಮ್ಮ ವೈದ್ಯರು ಕುಟುಂಬ ವೈದ್ಯರು ಇರ್ತಾರೆ ಅವ್ರ ಜೊತೆನೂ ಹೋಗ್ಬೋದು, ಅಥವಾ ಯಾರಾದರೂ ನಿಮ್ಮ ತುಂಬ ಆತ್ಮೀಯ ವೈದ್ಯರಿದ್ದರೆ ಅವ್ರ ಜೊತೆನೂ ಹೋಗ್ಬೋದು. ಇಲ್ಲಿ ವಿಷಯ ಏನು ಅಂತ ಹೇಳಿದರೆ ವರ್ಷಕ್ಕೆ 2 ಬಾರಿ 30 ವರ್ಷಗಳ ನಂತರ ಕಡ್ಡಾಯವಾಗಿ ವರ್ಷಕ್ಕೆ 2 ಬಾರಿ ರಕ್ತದೊತ್ತಡ ಪರೀಕ್ಷೆ ಮಾಡಲೇಬೇಕು. ಈಗ ಜಾಸ್ತಿ ಬಂತು ಅಂತ ಇಟ್ಕೊಂಡ್ರೆ ಏನು ಮಾಡಬೇಕು? ಖಂಡಿತ ಏನು ತೊಂದರೆ ಇಲ್ಲ, ಎಷ್ಟು ಜಾಸ್ತಿ ಬಂತು ಅನ್ನೋದು ಅಗತ್ಯ. ಈಗ ಒಬ್ಬನಿಗೆ 120/80 ಇರಬೇಕು ಅಂತ ನಾವು ಹೇಳ್ತೇವೆ, ಒಬ್ಬನಿಗೆ ಈಗ 135/95 ಬಂತು ಅಂತ ಹೇಳುವ, ಅವನಿಗೆ ಔಷಧಿ ಕೂಡಲೇ ಮಾಡಲಿಕ್ಕಿಲ್ಲ, ಅವನಿಗೆ ಯಾಕೋಸ್ಕರ ಈ ರೀತಿ ಆಗ್ತಾ ಇದೆ ಅಂತ ನೋಡಬೇಕಾಗತ್ತೆ. ಹೆಚ್ಚಾಗಿ ಏನಾಗ್ತದೆ, ಜಾಸ್ತಿ ಈ ಉಪ್ಪಿನಂಶ ಸೇವಿಸ್ತಾ ಇರ್ತಾರೆ ಕೆಲವರು, ಕೆಲವರು ತುಂಬ ಕೊಬ್ಬಿನಂಶ ಸೇವಿಸ್ತಾ ಇರ್ತಾರೆ. ಹಾಗೆ ಸುಮ್ಮನೆ ಕೂತ್ಕೊಂಡು ಕೆಲಸ ನಿರ್ವಹಿಸ್ತಾ ಇದೆ ಅಂದರೆ ಯಾವುದೇ ರೀತಿಯ ಈ ಆಚೆಚೆ ಓಡಾಡದೆ ಒಂದೇ ಕಡೆ ಕೂತ್ಕೊಂಡು ಕೆಲಸ ನಿರ್ವಹಿಸುವಂಥ ಕೆಲಸನೂ ಇರ್ಬೋದು ಅವನಿಗೆ. ಸಿ, ಈ 3 ಹೇಳಿದ ವಿಷಯಗಳು ಅಂತ ಆದರೆ, ಈಗ ಉಪ್ಪನ್ನು ನೀವು ಕಮ್ಮಿ ಮಾಡ್ಬೋದು, ಉಪ್ಪಿನಕಾಯಿ ಕಮ್ಮಿ ತಿನ್ಬೋದು, ಉಪ್ಪಿನಲ್ಲಿ ಹಾಕಿದ ವಸ್ತುಗಳ ಪದಾರ್ಥವನ್ನು ಕಮ್ಮಿ ಮಾಡ್ಬೋದು. ಸೊ ಆಗ ತನ್ನಷ್ಟಿಗೆ ನಿಮ್ಮ ಬಿ ಪಿ ಕೂಡ ಕಮ್ಮಿ ಆಗ್ಬೋದು ಅಥವಾ ನಿಮ್ಮ ಅಧಿಕ ರಕ್ತದೊತ್ತಡ ಸರಿಯಾಗ್ಬೋದು. ನೀವು ಕೊಬ್ಬಿನಂಶ ದಿನಾ ಎಣ್ಣೆಯಲ್ಲಿ ಕರೆದ ತಿಂತಾ ಇರ್ತೀರಿ, ದಿನಾ ವಡೆ ತಿಂತೀರಿ ಅಥವಾ ದಿನ ಮಂಗಳೂರು ಜನ್ ಬೆನ್ಸ್ ತಿಂತೀರಿ ಅಥವಾ ಚಿಪ್ಸ್ ತಿಂತೀರಿ, ಎಣ್ಣೆಯಲ್ಲಿ ಕರೆದೇ ಬೇಕು. ಸೊ ಅದನ್ನು ಕಮ್ಮಿ ಮಾಡ್ಬೋದಲ್ಲ, ಬಾಯಿ ರುಚಿ ತಾನೇ, ಸ್ವಲ್ಪ ನೀವು ಮನ್ಸು ಮಾಡಿದರೆ ಅದು ಕಮ್ಮಿ ಮಾಡ್ಬೋದು. ಸೊ ಆ ಮೂಲಕ ಕೊಬ್ಬಿನಂಶವನ್ನು ಕಮ್ಮಿ ಮಾಡ್ಬೋದು. ಮೂರನೇದಾಗಿ ನಾನು ಹೇಳಿದ್ದು ಸುಮ್ಮನೆ ಹಾಗೆ ಕೂತ್ಕೊಂಡು ಕೆಲಸ ನಿರ್ವಹಿಸಿ, ಕೆಲವೊಂದಷ್ಟು ಕೆಲಸವೇ ಆಗಿರ್ತದೆ. ಹೋಟೆಲ್ನಲ್ಲಿ ಹಣ ತಗೊಳ್ಳೋರು ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ, ಕೈಯಲ್ಲಿ ಒಂದು ಸ್ವಲ್ಪ ದುಡ್ಡು ಎಳೆಯುವುದು ಮಾತ್ರ ಇರ್ತದೆ, ಅವರಿಗೆ ತುಂಬ ಕೆಲಸ ಇರಲ್ಲ. ಅವ್ರಿಗೆ ಅಂತ ಹೇಳಿದ್ದಲ್ಲ ಇದು, ಅಂಥ ತುಂಬ ಕೆಲಸಗಳಿವೆ. ಸೊ ಈ ರೀತಿಯ ಕೆಲಸ ನಿರ್ವಹಿಸುವವರು ತಮ್ಮ ಕೆಲಸ ಕಾರ್ಯಗಳ ನಡುವೆ ಎದ್ದು ಆಚೀಚೆ ಹೋಗ್ಬೋದು. ಸ್ವಲ್ಪ ಹೊತ್ತಿಗೆ ಒಂದು ಗಂಟೆ ಕೂತ್ರೆ ಒಂದು 5 ನಿಮಿಷ ನಡೆದಾಡ್ಬೋದು, ಅಥವಾ ಸಂಜೆ ಹೊತ್ತು ಅಥವಾ ಬೆಳಿಗ್ಗೆ ಹೊತ್ತು ಒಂದು 20-25 ನಿಮಿಷ ಕಡ್ಡಾಯವಾಗಿ ನಡೆದಾಡುವಂಥ ಕೆಲಸ, ವ್ಯಾಯಾಮ ಇರ್ಬೋದು, ನಡೆದಾಡು. ತುಂಬ ತೀವ್ರ ಥರದ ಜಿಮ್ಮಿಗೆ ಹೋಗುವ ವಿಷಯ ಎಲ್ಲ ಹೇಳಿದೆ ನಾನು. ಸಾಧಾರಣವಾದ ನಡಿಗೆ, ತುಂಬ ವೇಗವಾದ ನಡಿಗೆ ಬೇಕು ಅಂತಲೂ ಇಲ್ಲ, ಸಾಧಾರಣವಾದ ನಡಿಗೆಯನ್ನು ಮಾಡಿದರೂ ಖಂಡಿತವಾಗಿಯೂ ಆತನಿಗೆ ವ್ಯಾಯಾಮ ಸಿಗ್ತದೆ. ಈಗ ಒಂದು ಸಲ ರಕ್ತದೊತ್ತಡವನ್ನು ಟೆಸ್ಟ್ ಮಾಡಿದ ಮೇಲೆ ಜಾಸ್ತಿ ಉಂಟು ಅಂತಾದರೆ ನೀವು ಒಂದು ಕೆಲವು ಹಂತದವರೆಗೆ ಇದಕ್ಕೆ ಯಾವುದೇ ಶೈಲಿಯಲ್ಲಿ ಬದಲಾಯಿಸಬಹುದು. ಯಾವಾಗ ಜೀವನ ಶೈಲಿ ಬದಲಾಯಿಸಲಿಕ್ಕೆ ಆಗದೆ ಮಾತ್ರೆಯೇ ಬೇಕು ಅಂತ ಆಗ್ತದೆ? ಈಗ ನಾವೀಗ ಅವರಿಗೆ ಹೇಳಿದ್ದೇವೆ, ಆಗ ಹೇಳಿದ್ದೇವೆ 3 ಬಗೆ ಚೇಂಜ್ ಮಾಡಿ, ನಿಮ್ಮದು ಉಪ್ಪು ಕಮ್ಮಿ ಮಾಡಿ, ಕೊಬ್ಬಿನಂಶ ಕಮ್ಮಿ ಮಾಡಿ, ವ್ಯಾಯಾಮ ಮಾಡಿ, ಸ್ವಲ್ಪ ಉಲ್ಲಾಸಭರಿತವಾದ ಜೀವನ ಮಾಡಿ. ಆಗ ಅನಗತ್ಯವಾಗಿ ಕೋಪ ಮಾಡಿಕೊಳ್ಳೋದು, ಅನಗತ್ಯವಾಗಿ ತುಂಬ ಟೆನ್ಷನ್ ಸ್ಟ್ರೆಸ್ಫುಲ್ ಲೈಫ್ ಅಂತ ಹೇಳಿದ್ರೆ ಒಂಥರ ಒತ್ತಡ ರೀತಿಯಲ್ಲಿ ಬದುಕುವುದನ್ನು ಕಮ್ಮಿ ಮಾಡಲಿಕ್ಕೆ ಬೇರೆ ಬೇರೆ ವಿಧಾನಗಳಿದೆ. ನಾವು ಸಾತ್ವಿಕ ವಿಧಾನ ಇರ್ಬೋದು, ಅಂದರೆ ದೇವರ ಭಜನೆ ಇರ್ಬೋದು, ಅಥವಾ ಪ್ರಾರ್ಥನೆ, ಆಯಾಯ ಧರ್ಮದವರು ಆಯಾಯ ಪ್ರಾರ್ಥನೆ ಮಾಡಿಕೊಳ್ಬೋದು, ಅಥವಾ ಯೋಗ ಮಾಡ್ಬೋದು, ಅಥವಾ ಮ್ಯೂಸಿಕ್ ಕೇಳ್ಬೋದು, ಅಥವಾ ಸಂಗೀತವನ್ನು ಕೇಳ್ಬೋದು. ಯಾವುದೇ ರೀತಿ, ಮೊದಲೆಲ್ಲ ನಾವು ಯಕ್ಷಗಾನ ಕೇಳ್ತಾ ಇದ್ವಿ, ಯಾಕೆ ಕೇಳೋದು? ಒಂದು ಸ್ವಲ್ಪ ಒಂದಷ್ಟು ಹೊತ್ತು ಮನಸ್ಸು ಉಲ್ಲಾಸ ಆಗ್ತದೆ. ಸೊ ಆ ರೀತಿ ಮಾಡಿ ಮತ್ತೆ 1 ತಿಂಗಳ ನಂತರ ಮತ್ತೆ ಬಂದು ಆತನ ಬಿ ಪಿ ನೋಡಬೇಕು. ಆಗ ಕೂಡ ರಕ್ತದೊತ್ತಡ ಕಮ್ಮಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನಿಗೆ ಖಂಡಿತವಾಗಿ ಔಷಧಿ ಅಗತ್ಯ ಇದೆ. ವೈದ್ಯರು ತೀರ್ಮಾನಿಸ್ತಾರೆ ಯಾವ ರೀತಿಯ ಔಷಧಿ ಕೊಡಬೇಕು ಅಂತ. ಪ್ರತಿಯೊಂದು ರೀತಿಯ ಒತ್ತಡಕ್ಕೆ ಬೇರೆ ಬೇರೆ ಔಷಧಿ ಇರ್ತದೆ. ಅಂದರೆ ನಿಮ್ಮ ಬಿ ಪಿ 135-95 ಇರ್ಬೋದು, ಅಥವಾ 140-100 ಆಗಿರ್ಬೋದು, ನಿಮ್ಮ ಔಷಧಿ ಬೇಕಾಗ್ತದೆ. 140/100 ಆಗಿದೆ, ಔಷಧಿ ಬೇಕು. ಯಾವ ಔಷಧಿ ಕೊಡಬೇಕು ಅಂತೇಳಿ ವೈದ್ಯರು ತೀರ್ಮಾನ. ಅಂದರೆ ಬಿ ಪಿ ರಕ್ತದ ಒತ್ತಡವನ್ನು ಕಮ್ಮಿ ಮಾಡಲಿಕ್ಕೆ ಹಲವು ಬಗೆಯ ಔಷಧಿಗಳಿರ್ತದೆ, ಅದರಲ್ಲಿ ಯಾವ ಔಷಧಿ ನಿಮಗೆ ತಕ್ಕುದ್ದು ಅಂತೇಳಿ ವೈದ್ಯರು ತೀರ್ಮಾನಿಸಿ ಆ ಮದ್ದುಗಳು. ಒಂದಷ್ಟು ಏನು ಔಷಧಿಗಳೇನು ಮಾಡ್ತವೆ ಅಂತ ಹೇಳಿದರೆ ನಮ್ಮ ಹೃದಯದ ವೇಗವನ್ನು ಕಮ್ಮಿ ಮಾಡ್ತದೆ, ಇನ್ನೊಂದಷ್ಟು ರಕ್ತನಾಳಗಳನ್ನು ವಿಕಸಿತಗೊಳಿಸ್ತದೆ. ಸೊ ಅವನವನ ತೊಂದರೆಗನುಗುಣವಾಗಿ ವೈದ್ಯರು ತೀರ್ಮಾನಿಸ್ತಾರೆ ಆ ವ್ಯಕ್ತಿಗೆ ಯಾವ ರೀತಿಯ ಔಷಧ ಬೇಕು ಅಂತ. ಸೊ ಆ ಔಷಧವನ್ನು ನಿಯಮಿತವಾಗಿ ತಗೋಬೇಕು, ಅದು ಕೂಡ ಅಗತ್ಯ. ಜನ ಏನು ಮಾಡ್ತಾರೆ, ಬಿ ಪಿ ಇದ್ದು ಮಾತ್ರೆ ತಗೋತಾರೆ, 4 ದಿವಸ ತಗೊಂಡು ಅಥವಾ 15 ದಿವಸ ತಗೊಂಡು ಯಾರೋ ಒಬ್ಬರ ಹತ್ರ ಹೋಗಿ ಪರೀಕ್ಷೆ ಮಾಡಿಸ್ತಾರೆ, ಬಿ ಪಿ ಸರಿ ಇದೆ ಅಂತ ಹೇಳ್ತಾರೆ. ನೀವು ಮಾತ್ರೆ ತಗೊಳ್ತಾ ಇದ್ದೀರಿ, ಅದರ ಕಾರಣ ಬಿ ಪಿ ಸರಿ ಇದೆ. ಬೇರೆ ಅವರಿಗೆ ಹೇಳೋದಿಲ್ಲ, ನಾನು ಮಾತ್ರೆ ತಗೋತಾ ಇದ್ದೀನಿ ಅದಕ್ಕೋಸ್ಕರ ನನ್ನ ಬಿ ಪಿ. ಅವರು ಹೇಳ್ತಾರೆ ಇರು, ನಿಮ್ಮ ಬಿ ಪಿ ಸರಿ ಇದೆ, ನಿಮ್ಮ ರಕ್ತದೊತ್ತಡ ಸರಿ ಇದೆ. ನೀವೇನು ಮಾಡ್ತೀರಾ, ನನ್ನ ರಕ್ತದೊತ್ತಡ ಸರಿ ಇದೆ ಅಂತ ಹೇಳಿದ್ರೆ ನಾನು ಯಾಕೆ ಮಾತ್ರೆ ತಿನ್ನಬೇಕು? ದೊಡ್ಡ ಮಾತ್ರೆ ತಿನ್ನೋದೇ ಇಲ್ಲ ಸರ್, ಇದು ದೊಡ್ಡ ಮಟ್ಟಿನ ತಪ್ಪು. ಸೊ ನೀವು ಹೋಗುವಾಗ ವೈದ್ಯರಿಗೆ ತಿಳಿಸ್ಬೇಕು, ಅಥವಾ ನಿಮ್ಮ ಶುಶ್ರೂಷಕಿಗೆ ತಿಳಿಸ್ಬೇಕು, ನನಗೆ ಇಂಥ ಬಿ ಪಿ ಇದೆ, ನನಗೆ ಈ ರೀತಿಯ ಮಾತ್ರೆ ತಗೋತಾ ಇದ್ದೀನಿ, ನಾನು ಅದನ್ನು ಮುಂದುವರಿಸಬೇಕಾ, ಕಮ್ಮಿ ಮಾಡಬೇಕಾ, ಜಾಸ್ತಿ ಮಾಡಬೇಕಾ ಅಂತ ಕೇಳಬೇಕು. ಆಗ ಸತ್ಯ ಅವರು ಅದಕ್ಕೆ ಬೇಕಾದ ಉತ್ತರ ಖಂಡಿತವಾಗಿಯೂ ನೀಡ್ತಾರೆ, ಇದು ಅಗತ್ಯ ಇಲ್ಲಿ. ಈಗ ಬಿ ಪಿ ಜಾಸ್ತಿ ಇದೆ ಅಂತಾದರೆ ಒಂದು ಸಲ ಮಾತ್ರೆ ತಿನ್ನಲಿಕ್ಕೆ ಶುರು ಮಾಡಿದರೆ ಮತ್ತೆ ಅದನ್ನು ಬಿಡಲಿಕ್ಕೆ ಆಗೋದಿಲ್ಲ ಅಂಥೇಳಿ ಜನರು ಹೇಳ್ತಾರೆ, ಹೌದಾ? ತುಂಬ ತಪ್ಪು ಕಲ್ಪನೆ ಇದು ನೋಡಿ. ಅಧಿಕ ರಕ್ತದೊತ್ತಡ ಯಾಕೆ ಆಗಿದೆ ಅನ್ನೋದು ಅಗತ್ಯ ಇಲ್ಲಿ, ಆತನ ಕೆಲಸ ಕಾರ್ಯಗಳಿಂದ ಆಗಿರ್ಬೋದು, ಆತನಿಗೇನೋ ಆಹಾರ ಪದ್ಧತಿಯಿಂದ ಇರ್ಬೋದು, ಆತನ ದೈಹಿಕವಾದ ಕಾರಣಗಳು ಇರ್ತವೆ ಕೆಲವೊಂದಷ್ಟು, ಅದನ್ನು ವೈದ್ಯರು ಗುರುತಿಸಬೇಕು. ಈಗ ಕಿಡ್ನಿಯಲ್ಲಿ ಕೆಲವೊಂದಷ್ಟು ತೊಂದರೆಗಳಾದರೂ ಬಿ ಪಿ ಜಾಸ್ತಿ ಆಗ್ಬೋದು, ಅದನ್ನು ವೈದ್ಯರು ಗುರುತಿಸ್ತದೆ. ಅಥವಾ ಹಾರ್ಟಲ್ಲಿ ಅಥವಾ ಹೃದಯದಲ್ಲಿ ತೊಂದರೆ ಆದರೂ ಬಿ ಪಿ ಜಾಸ್ತಿ ಆಗ್ಬೋದು. ಸೊ ಅದನ್ನು ವೈದ್ಯರು ಗುರುತಿಸ್ತಾರೆ, ಆಗ ಅದಕ್ಕೆ ಚಿಕಿತ್ಸೆ ಆದಾಗ ರಕ್ತದೊತ್ತಡ ಕೂಡ ಕಮ್ಮಿ ಆಗುತ್ತೆ. ಎರಡನೇದು ತೂಕ, ಒಬ್ಬ ವ್ಯಕ್ತಿ ಈಗ 100 ಕೆಜಿ ಇರುವಾಗ ಇರುವ ಬಿ ಪಿಗೂ ಆತನ ತೂಕ 90-80 ಕೆಜಿ ಆದರೆ ಆಗ ಇರುವ ಒತ್ತಡಕ್ಕೂ ತುಂಬ ವ್ಯತ್ಯಾಸ ಇರ್ತದೆ. ಸೊ ತೂಕ ಇಳಿಸುವುದರಿಂದ ಕೂಡ ಅಧಿಕ ರಕ್ತದೊತ್ತಡವನ್ನು ಕಮ್ಮಿ ಮಾಡ್ಬೋದು. ತೂಕ ಇಳಿಸಿ ರಕ್ತದೊತ್ತಡ ಕಮ್ಮಿ ಆದರೆ ಆಗ ಅವನಿಗೆ ಔಷಧಿ ಕೂಡ ಕಮ್ಮಿ ಆಗ್ತದೆ. ಸೊ ಅದನ್ನೆಲ್ಲ ವೈದ್ಯರು ತೀರ್ಮಾನಿಸ್ತಾರೆ. ಯಾರಿಗೆ ಒಂದು ಸಲ ಔಷಧ ಶುರು ಮಾಡಿದರೆ ಅದು ಜೀವನ ಪೂರ್ತಿ ಇರ್ತದೆ ಅನ್ನೋದು ಹೇಳಲಿಕ್ಕೆ ಆಗಲ್ಲ. ಅದಕ್ಕೆ ಕಾಲಕಾಲಕ್ಕೆ ನಿಮಗೆ ಒಮ್ಮೆ ರಕ್ತದೊತ್ತಡ ಉಂಟು ಅಂತ ಗೊತ್ತಾಗಿ ಔಷಧಿ ಶುರು ಮಾಡಿದ ನಂತರ ಕೂಡ 6 ತಿಂಗಳಿಗೊಮ್ಮೆ ಕಡ್ಡಾಯವಾಗಿ ಪರೀಕ್ಷೆ ಮಾಡಿಸಲೇಬೇಕು. ರಕ್ತದೊತ್ತಡ ಹೆಚ್ಚಾಗುವಾಗ ಯಾವುದಾದ್ರೂ ರೀತಿಯ ಸಿಂಪ್ಟಮ್ಸ್ ನಮಗೆ ಸಿಗ್ತದ? ಖಂಡಿತ ಇದೆ, ಸಿಂಪ್ಟಮ್ಸ್ ಖಂಡಿತ ಇರ್ತದೆ. ಈಗ ಕೆಲವೊಂದಷ್ಟು ಅಥವಾ ಯಾವುದೇ ರೀತಿಯ ಸಂಜ್ಞೆಗಳು ಅಥವಾ ಯಾವುದೇ ರೀತಿಯ ತೊಂದರೆಗಳು ಇಲ್ಲದೆ ಕೂಡ ರಕ್ತದೊತ್ತಡ ಮನುಷ್ಯನಲ್ಲಿ ಇರ್ಬೋದು. ಆದರೆ ಹೆಚ್ಚಿನವರಿಗೆ ತಲೆನೋವು ಬರುವುದು, ಕುತ್ತಿಗೆ ಹಿಂದ್ಗಡೆ ಒಂಥರ ಹಿಡ್ಕೊಂಡಾಗ ಆಗುವುದು, ಭಾರ ಭಾರ ಅನ್ನಿಸೋದು, ಸಪೂರವಾದ ದಾರಿಯಲ್ಲಿ ಸಾಗಬೇಕಾದ್ರೆ ಮೈ ಮಾಲುವುದು, ರಾತ್ರಿ ನಿದ್ದೆ ಕಮ್ಮಿ ಆಗೋದು, ಅಥವಾ ಮತ್ತೆ ಮತ್ತೆ ಬೇಗ ಬೇಗ ಸಿಡುಕು ಉಂಟಾಗೋದು, ಅಥವಾ ಯಾವುದೇ ಒಂದು ವಸ್ತುವಲ್ಲಿ ತುಂಬ ಕಾನ್ಸಂಟ್ರೇಷನ್ ಮಾಡಲಿಕ್ಕೆ ಆಗದೇ ಇರುವುದು, ಯಾವ ಉದ್ವೇಗದಲ್ಲಿರುವುದು, ಇದೆಲ್ಲ ಇರ್ತದೆ. ಆದರೆ ಇದಕ್ಕೆ ಕಾಯಬಾರ್ದು. ನೀವು ಈ ರೀತಿಯ ತೊಂದರೆ ಉಂಟಾದ ಮೇಲೆ ಬಂದು ಬಿ ಪಿ ಟೆಸ್ಟ್ ಮಾಡೋದಲ್ಲ. ಆಗ ಏನಾಗ್ತದೆ, ನಿಮಗೆ ತುಂಬ ಜಾಸ್ತಿ ಬಿ ಪಿ ಈಗಾಗಲೇ ಬಂದ್ ಆಗ್ತದೆ, ಮತ್ತೆ ನಿಮಗೆ ಔಷಧಿ ಹೇಗೆ? ಅದರ ಬದಲು ನೀವು 30 ವರ್ಷದ ನಂತರ ಸಮಯಕ್ಕೆ ಸರಿ, ಹೇಗೂ ಉಚಿತ, ಇಲ್ಲಿ ಖರ್ಚು ಮಾಡಲಿಕ್ಕೆ ಏನಿಲ್ಲ, ಸರ್ಕಾರ ಎಲ್ಲ ಭರಿಸ್ತದೆ, ನೀವು ಪರೀಕ್ಷೆ ಮಾಡಿಸಿ, ಅಲ್ಲಿ ಎ ಪಿ ಎಲ್ ಬಿ ಪಿ ಎಲ್ಲೂ ಇಲ್ಲ, ನೀವು ಪರೀಕ್ಷೆ ಮಾಡಿಸಿದ್ರೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿದ ಮೂಲಕನೂ ಬಿ ಪಿ ಅನ್ನು ನಿಲ್ಲಿಸಬಹುದು. ಈಗ ಇವತ್ತು ನಿಮಗೆ ಗೊತ್ತಾಯಿತು ಕೇವಲ 130-90 ಅಥವಾ 135-90 ಅಥವಾ 140-95 ಆಗಿದೆ, ಇನ್ನು 100 ಗಡಿ ದಾಟಲಿಲ್ಲ ಸಿಸ್ಟೋಲಿಕ್ ಅಂತ, ಆದರೆ ಆತನಿಗೆ ಜೀವನ ಶೈಲಿ ಬದಲಾಯಿಸಿ ಇನ್ನೊಂದು 20 ವರ್ಷ ಔಷಧಿ ಇಲ್ಲದೆಯೂ ಬದುಕಬಹುದು. ಆದ ಕಾರಣ ಸಮಯಕ್ಕೆ ಸರಿಯಾಗಿ ಕರಾರು ಒಕ್ಕಾಗಿ ನಮ್ಮ ರಕ್ತದೊತ್ತಡವನ್ನು ಮಾಪನ ಮಾಡೋದು ಅತಿ ಅಗತ್ಯ. ಬಿ ಪಿ ಜಾಸ್ತಿ ಆದರೆ ಏನಾಗ್ತದೆ? ತುಂಬಾನೇ ತೊಂದರೆ ಆಗ್ಬೋದು. ನಮ್ಮ ವಿವಿಧ ಅಂಗಾಂಗಗಳು ಎಲ್ಲೆಲ್ಲ ಈಗ ತಗೊಂಡೋಗಿ ಕೊಡ್ತವೆ ಇವುಗಳು, ಲಿವರ್ ಇರ್ಬೋದು, ಕಿಡ್ನಿ ಇರ್ಬೋದು, ಶ್ವಾಸಕೋಶ, ಇಲ್ಲೆಲ್ಲ ಮೆದುಳಿರ್ಬೋದು, ಇಲ್ಲೆಲ್ಲ ತೊಂದರೆಗಳು ಉಂಟಾಗ್ಬೋದು. ಮುಖ್ಯವಾಗಿ ಮೆದುಳಿನಲ್ಲಿ ಏನಾಗ್ಬೋದು ಅಂತೇಳಿ ರಕ್ತನಾಳಗಳು ಒತ್ತಡವನ್ನು ತಡೆಯಲಾರದೆ ಒಡೆದು ಹೋಗಿ ಮೆದುಳಿನ ಒಂದು ಭಾಗಕ್ಕೆ ರಕ್ತದ ಕೊರತೆ ಉಂಟಾಗ್ಬೋದು, ಅಥವಾ ರಕ್ತ ಸ್ರಾವ ಆಗಿ ಸ್ಟ್ರೋಕ್ ಆಗ್ತದೆ ಅಂತ, ಅಥವಾ ಪಾರ್ಶ್ವವಾಯು ಆಗ್ಬೋದು. ತುಂಬ ಗಂಭೀರ ನೋಡಿ, ನಾವು ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಇವತ್ತು ಕೈ ಕಾಲು ಸರಿ ಇದೆ ನಮ್ಮದು, ಆದ ಕಾರಣ ನಮಗೆ ಅದರ ನೋವು ಗೊತ್ತಾಗಲ್ಲ. ಒಂದು ವೇಳೆ ನಿಮ್ಮ ಒಂದು ಕೈಗೆ ಬಲ ಇಲ್ಲ ಅಂತ ಆದರೆ, ಅಥವಾ ಒಂದು ಕಾಲಿಗೆ ಬಲ ಇಲ್ಲ ಅಂತ ಹೇಳಿದ್ರೆ, ಅದರಷ್ಟು ಒಂದು ಗಂಭೀರವಾದ ಪರಿಸ್ಥಿತಿ ಯಾವುದೂ ಇಲ್ಲ. ಇಂಥ ಒಂದು ದೊಡ್ಡ ಮಟ್ಟಿನ ತೊಂದರೆ ಬರ್ಬೋದು. ಅಲ್ಲದೆ ಅಧಿಕ ರಕ್ತದೊತ್ತಡ ತುಂಬ ಸಮಯ ಇದ್ದರೆ, ಅಂದರೆ ಔಷಧಿ ತಗೊಳ್ಳದೇ ಇದ್ದರೆ, ನಮ್ಮ ಲಿವರ್ ಅಥವಾ ಪಿತ್ತಜನಕ ಆಗಿರ್ಬೋದು, ಕಿಡ್ನಿ ಇರ್ಬೋದು, ಶ್ವಾಸಕೋಶ ಇರ್ಬೋದು, ಕ್ರಮೇಣವಾಗಿ ರೋಗಕ್ಕೆ ತುತ್ತಾಗ್ತದೆ, ಅಥವಾ ಇರಿವರ್ಸಿಬಲ್ ಡ್ಯಾಮೇಜ್ ಅಂತ ಹೇಳಿದ್ರೆ ಮತ್ತೆ ಸರಿಯಾಗದಂಥ ತೊಂದರೆ ಆಗ್ಬೋದು. ಅದಕ್ಕೆ ಅದು ಖಂಡಿತವಾಗಿಯೂ ಅಧಿಕ ರಕ್ತದೊತ್ತಡ ತುಂಬ ಚಿಕ್ಕದಾದ ಒಂದು ತೊಂದರೆ ಯಾವಾಗ ನೀವು ಸಮಯಕ್ಕೆ ಸರಿಯಾಗಿ ಕರಾರುವಕ್ಕಾಗಿ ಔಷಧಿಯನ್ನು ತಗೊಂಡ್ರೆ ಮಾತ್ರ. ತಗೊಳ್ಳದಿದ್ರೆ ಅದರಷ್ಟು ದೊಡ್ಡ ಮಾರಕ ಕಾಯಿಲೆ ಯಾವುದೂ ಇಲ್ಲ. ಇದರಲ್ಲಿ ನೀವು ಎರಡು ಒತ್ತಡ ಹೇಳಿದ್ರಿ, ಸಿಸ್ಟೋಲಿಕ್ ಮತ್ತು ಡಯಾಸ್ಟೋಲಿಕ್, ಹೆಚ್ಚು ಮತ್ತು ಕಮ್ಮಿ. ಇದರಲ್ಲಿ ಎರಡರಲ್ಲಿ ಹೆಚ್ಚಾದರೂ ಕೂಡ ತೊಂದರೆಯ, ಹೇ ಒಂದರಲ್ಲಿ ಹೆಚ್ಚು ಕಮ್ಮಿ ಆಗ್ಬೋದು? ಎರಡರಲ್ಲೂ ಜಾಸ್ತಿ ಆದರೂ ತೊಂದರೆನೆ. ಈಗ ಡಯಾಸ್ಟೋಲಿಕ್ಕೂ ಜಾಸ್ತಿ ಆಗಬಾರ್ದು, ಸಿಸ್ಟೋಲಿಕ್ಕೂ ಜಾಸ್ತಿ ಆಗಬಾರ್ದು. ಆದರೆ ಎರಡೂ ಒಂದೇ ರೀತಿ ಜಾಸ್ತಿ ಆಗ್ತಾ ಹೋದರೆ ಖಂಡಿತವಾಗಿಯೂ ಆತನಿಗೆ ಕೂಡಲೇ ಚಿಕಿತ್ಸೆ ಅಗತ್ಯ ಇದೆ. ಕೆಲವೊಂದಷ್ಟು ಜನರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ಹೃದಯ ಸಂಕುಚಿತಗೊಳ್ಳುವಾಗ ಏನಿದೆ ಅದು ಆ ಫೋರ್ಸಲ್ಲಿ ಬರುವುದು, ಅದು ಸ್ವಲ್ಪ ಜಾಸ್ತಿ ಇದ್ರೂ ಏನಾಗುವುದಿಲ್ಲ. ಆದರೆ ರಿಲ್ಯಾಕ್ಸಲ್ಲಿ ಇರುವಾಗ ಕೂಡ ಒಂದು 80 ಹೇಳಿದೆ ಅಲ್ಲ, ಅದು 100 ಗಡಿ ದಾಟಿದರೆ ಆಗ ಅತಿ ಅಗತ್ಯವಾಗಿ ಔಷಧಿ ಬೇಕು. ಇನ್ನೊಂದು ಅಂತ ಹೇಳಿದ್ರೆ, ವಯಸ್ಸು ಕಲೆದ ಹಾಗೆ ನಮ್ಮ ರಕ್ತನಾಳಗಳು ಪೆಡಸಾಗ್ತದೆ. ಸೊ ಒಂದಷ್ಟು ರಕ್ತದೊತ್ತಡ ಈ ಏನು ಸಿಸ್ಟಾಲಿಕ್ ಇರ್ತದೆ ಅದು ಜಾಸ್ತಿ ಆಗ್ತದೆ ಹೋಗ್ತದೆ. ವಯಸ್ಸು 40 ದಾಟಿದಾಗೆ 130 ಇರುವುದು ಸಹಜ, ವಯಸ್ಸು 50 ದಾಟಿದಾಗೆ 140 ಆಗುವುದು ಸಹಜ, ಒಂದಷ್ಟು ವಯಸ್ಸು ಜಾಸ್ತಿ ಆದಾಗೆ ಈ ಸಿಸ್ಟಾಲಿಕ್ ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು. ಆದರೆ ಡಯಾಸ್ಟಾಲಿಕ್ ಅಥವಾ ವಿಕಸನಗೊಳ್ಳುವಾಗ ಏನಿದೆ ಹೃದಯದ ಒತ್ತಡ ಅದು ಜಾಸ್ತಿ ಆಗ್ತಾ ಹೋದಾಗೆ ಆತನಿಗೆ ಔಷಧಿ ಅಗತ್ಯ, ತುಂಬ ಬೇಗ ಬಂದ್ಬಿಡ. ಈ ಬ್ಲಡ್ ಪ್ರೆಷರ್ ಅಥವಾ ಬಿ ಪಿ ನೀವು ಒಂದು ಲಿಮಿಟ್ ಹೇಳಿದ್ರಿ, ಈ ರೀತಿಯಲ್ಲಿ ಅದನ್ನು ಕಂಟ್ರೋಲಲ್ಲಿ ಇಟ್ಟುಕೊಳ್ಳದಿದ್ದರೆ ಬೇರೆ ತೊಂದರೆಗಳು ಬರ್ತವೆ. ಖಂಡಿತ ಹೌದು. ಇದರಿಂದ ಬೇರೆ ಕಾಯಿಲೆಗಳು ಬರುವಂತಹ ಚಾನ್ಸ್ಗಳುಂಟ? ಕಾಯಿಲೆ ಅಂತ ಹೇಳಿದರೆ ನೋಡಿ, ಈಗ ಇವತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸುಮಾರು 79 ಸರ್ಕಾರದ ಮೂಲಕ ನಡೆಯುವಂಥ ಡಯಾಲಿಸಿಸ್ ಮಿಷಿನ್ ಇದೆ, ಸುಮಾರು 245

ಸಜ್ಜನರಿಗೆ ಭಯವು ಇನ್ಯಾತ ಕೈಯ ಪುರಂದರ ವಿಠಲನ ಪೂಜೆಯ ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಪುರಂದರ ವಿಠಲನ ಪೂಜೆಯ ಮಾಡುವ ಗುರುಮಧ್ವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಗಿನ್ಯಾತ ಕೈಯ್ಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಸಂಜೀವರಾಯರ ಸ್ಮರಣೆ ಮಾಡಿದ ಮೇಲೆ ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ಅಂಜಿಕಿನ್ಯಾತ ಕೈಯ ಸಜ್ಜನರಿಗೆ ಭಯವು ಇನ್ಯಾತ ಕೈಯ ಈಗ ಪುತ್ತೂರು ನರಸಿಂಹ ನಾಯ್ಕ ಹಾಡಿರುವ ವಿಜಯದಾಸರ ರಚನೆ ಫಲವು ಪ್ರಾಪ್ತಿ ದೊರಕಿತು ಎನಗೆ ಎಂತು ಪುಣ್ಯದ ಫಲವು ಪ್ರಾಪ್ತಿ ದೊರಕಿತು ಎನಗೆ ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ದಿನವಾಯಿತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರೋ ದುರುಳರಿಲ್ಲಿ ಯೇಸು ದಿನವಾಯಿತೋ ಬೀಗ ಮುದ್ರೆಯ ಮಾಡಿ ವಾಸವಾಗಿದ್ದರೋ ದುರುಳರಿಲ್ಲಿ ಮೋಸವಾಯಿತು ಇಂದಿನಾತನ ಕತಮಸಿನ ರಾಶಿಯೊಳಗೆ ಹೂಳಿ ಕಾಣಿಸುತ್ತಿರಲಿಲ್ಲ ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ಹರಿಕರುಣವೆಂಬಂಥ ಕೀಲಿ ಕೈ ದೊರಕಿತು ಗುರುಕರುಣವೆಂಬಂಥ ಶಕ್ತಿಯಿಂದ ಹರಿಕರುಣವೆಂಬಂಥ ಕೀಲಿ ಕೈ ದೊರಕಿತು ಗುರುಕರುಣವೆಂಬಂಥ ಶಕ್ತಿಯಿಂದ ಪರಮ ಭಾಗವತರ ಸಹವಾಸದಲ್ಲಿ ಹೋಗಿ ಹರಿಸ್ಮರಣೆಯಿಂದಲೇ ಬೀಗ ಮುದ್ರೆಯ ತೆಗೆದೆ ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ಅಂತರಂಗದ ಕದವು ತೆರೆಯಿತಿಂದು ಹೊರಗೆ ದ್ವಾರವು ನಾಲ್ಕು, ಒಳಗೈದು ದ್ವಾರಗಳು, ಪರದಾರಿಗೆ ಪ್ರಾಣ ಜಯ ವಿಜಯರು. ಹೊರಗೆ ದ್ವಾರವು ನಾಲ್ಕು, ಒಳಗೈದು ದ್ವಾರಗಳು, ಪರದಾರಿಗೆ ಪ್ರಾಣ ಜಯ ವಿಜಯರು. ಮಿರುಗುವ ಮಧ್ಯ ಮಂಟಪ ಕೋಟಿ ರವಿಯಂತೆ ಸರಸಿ ಜನಾಭನ ಅರಮನೆಯ ಸೊಬಗು. ಅಂತರಂಗದ ಕದವು ತೆರೆಯಿತಿಂದು, ಅಂತರಂಗದ ಕದವು ತೆರೆಯಿತಿಂದು, ಅಂತರಂಗ